ನಾವು ಮನುಷ್ಯರು, ನಮ್ ಕಡೆ ಹೊಸಿ ನಿಗಾ ಮಡ್ಗು ಶಿವ. ಶಂಭೋ ಶಿವ ಶಂಕರ ಬಾರಿಸುಟ ಮಟಂಗುರ, ನಾಡ ಹಬ್ಬ ದವಸರ ಆಚರಿಸುವ ಸಡಗರ, ನಮ್ಮ ನಾಡ ಅರಸರ ಉದಯಿಸಲಿ ನೇಸರ, ಕೆಂಪ ಭೂಪಾಲ ajara marale ajara marale ajara marale ajara marale